ಎಂಬುದನ್ನು ತಿಳಿತಾನೆ. ಅಷ್ಟು ಜ್ಞಾನದ ಬೆಳಕಿನಿಂದ ತುಂಬಿದ್ದಾನೆ. ಹೆಚ್ಚು ಹೆಚ್ಚು ಜ್ಞಾನಿಯಾದಾಗ ಅವನ ವ್ಯಕ್ತಿತ್ವದ ವಿಸ್ತಾರ ವ್ಯಾಪ್ತಿ ಹೆಚ್ಚು ಹೆಚ್ಚಾಗುತ್ತದೆ. ಅಷ್ಟು ವಿಷಯವನ್ನು ತಿಳಿದಾದ್ರೆ ಅಷ್ಟು ಕಡೆ ಅವನು ವ್ಯಾಪಿಸಿದ ಅಂತ ಜ್ಞಾನದ ಬೆಳಕಿನ ಚತುರ್ಮುಖ ಇಡೀ ವಿಶ್ವವನ್ನು ತಿಳಿದವ ಸಮಗ್ರ ವಿಶ್ವದಲ್ಲೂ ಜ್ಞಾನದ ಬೆಳಕಿನಿಂದ ತುಂಬಿದವ. ವಾಯುದೇವರು ಹಾಗೆ ಆದ್ರದವರು ಬಭಸರು ಭಾಸ ಪಭಸ್ತಿ ಇತಿ ಬಭಸ ಅಂತ ಪ್ರಕಾಶದಿಂದ ಎಲ್ಲ ಕಡೆ ತುಂಬಿದವು. ಆಮೇಲೆ ಅನಸೂರಿ ಅನಹ ಅನಾದ್ರೆ ಪ್ರಾಣ ಅನ ಚೇಷ್ಟ ಇಡೀ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ನಡೆಸುವವನು, ಪ್ರತಿಯೊಬ್ಬರ ಚೇಷ್ಟೆ ಕ್ರಿಯೆ ನಡೆಸುವವನು. ಮತ್ತು ಸೂರಿ ಜ್ಞಾನಿಯಾದವು ಅಂದ್ರೆ ಇನ್ನೊಬ್ಬರ ವ್ಯಾಪಾರವನ್ನು ನಡೆಸುವುದು ಅಂದ್ರೆ ಅಜ್ಞಾನದಿಂದ ಅಲ್ಲ, ಜ್ಞಾನಪೂರ್ವಕವಾಗಿ ಎಲ್ಲವನ್ನು ತಿಳಿದು ಎಲ್ಲರ ವ್ಯಾಪಾರವನ್ನು ಎಲ್ಲರ ದೇಹದ ಕ್ರಿಯೆಗಳನ್ನು ನಡೆಸತಕ್ಕಂಥವು. ಪ್ರಾಣದೇವರು ಕ್ರಿಯೆ ನಡೆಸುವುದು ಅನ್ನೋದು ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ಪ್ರಾಣ ಹೋದರೆ ದೇಹದಲ್ಲಿ ಕ್ರಿಯೆ ಇಲ್ಲ, ಪ್ರಾಣ ಇರುವಷ್ಟು ಕಾಲ ಕ್ರಿಯೆ. ಅದರಿಂದ ಇಡೀ ಪ್ರಪಂಚದ ಪ್ರತಿಯೊಂದು ಜೀವಜಾತದ ಕ್ರಿಯೆಯನ್ನು ನಿಯಂತ್ರಿಸುವವನು ಅದು ಸೂರ್ಯಾಗಿ ಸೂರ್ಯ ತಿಳಿದವನು. ಹೀಗೆ ಜ್ಞಾನಿಯಾಗಿ ಸಮಸ್ತ ಕ್ರಿಯೆಯನ್ನು ನಿಯಂತ್ರಿಸುವವನು, ಬೆಳಕಿನ ಪುಂಜವಾಗಿ ಎಲ್ಲ ಕಡೆ ತುಂಬಿದವನು, ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಜಗಿದು ಸಂಹಾರ ಮಾಡುವಂತಹ ಆನಂದಮಯವಾದ ಕಲ್ಲಿನವನು. ಇದು ಪ್ರಾಣತತ್ವದ ಬಗ್ಗೆ ಇವರು ಹೇಳೋದು. ಆ ಬ್ರಹ್ಮಚಾರಿಗೆ ಕಾಪೇಯ ಶ್ರಮ ನಮಗೂ ಗೊತ್ತಪ್ಪ, ಆತ್ಮದೇವಾಂ ಜನಿತಾ ಪ್ರಜಾನ ಹಿರಣ್ಯದ ಮಿತ್ರ ಬಭಸ ಅನ. ಇದು ಒಂದು ಸ್ಥೂಲವಾಗಿ ಪ್ರಾಣತತ್ವದ ಬಗ್ಗೆ ಇದೆ. ಮಹಾಂತಮಸ್ಯ ಮಹಿಮಾನವನು ಅವನು ಸಾಮಾನ್ಯ ಮಹಿಮೆಯಲ್ಲ. ಇದೆಲ್ಲ ನಾವು ಎಷ್ಟು ಶಬ್ದದಿಂದ ಹೇಳಿದರೂ ಅವನ ಮಹಿಮೆ ಇನ್ನೂ ದೊಡ್ಡದು. ಒಂದು ಇದೇನೆಂದ್ರೆ ಏತಾವಾನಸ್ಯ ಮಹಿಮಾ ಅಥೋಜ್ಜಾಯ ಪುರುಷ ಅವನ ಮಹಿಮೆಗಳನ್ನ ಹೇಳಿ ಎಷ್ಟು ಮಹಿಮೆ ಅವನಪ್ಪ. ಏತಾವಾನಸ್ಯ ಮಹಿಮಾ ಎಷ್ಟು ಮಹಿಮೆ ಅವನಪ್ಪ, ಅದು ಒಂದು ಮಾತು ನಿಜವಾಗಿ ಅದನ್ನ ಹೇಳುವ ರೀತಿ ಆಗಲ್ಲ. ಎಷ್ಟು ಮಹಿಮೆ ಅವನಪ್ಪ, ಅವನ ಇಷ್ಟೇ ಮಹಿಮೆ ಏನು ಅಲ್ಲಿ ಅಥೋಜ್ಜಾಯ ಪುರುಷ ಇಷ್ಟೇ ಅಲ್ಲಪ್ಪ ಇನ್ನೂ ದೊಡ್ಡವನು. ಹಾಗೆ ನಾವು ಎಷ್ಟು ಶಬ್ದಗಳಿಂದ ಹೇಳಿದರೂ ನಾವು ಹೇಳಿದ್ದಕ್ಕಿಂತ ಹೇಳದೇ ಇದ್ದಂತೆ ಹೆಚ್ಚು ಉಳಿದವನು. ಶಬ್ದಗಳಲ್ಲಿ ಹೇಳಿ ಮುಗಿಯದಷ್ಟು ಮಹಾಂತಮ್ಮ ಮಹಿಮಾನವಾಗು ಅವನ ಮಹಿಮೆ ಎಷ್ಟು ದೊಡ್ಡದು ಅಂದ್ರೆ ಯಾವ ಶಬ್ದದಿಂದ ಹೇಳಿದರೂ ಅದು ಮುಗಿಯುವಂತ. ಯಾಕೆಂದ್ರೆ ಕೊನೆಯದನ್ನು ಮಾತ್ರ ಅನದ್ಯಮಾನ ಎದು ಅನನ್ನ ಮತ್ತಿ ದೊಡ್ಡ ವಿಶೇಷ ಅಂದ್ರೆ ಅನದ್ಯಮಾನ ಅವನನ್ನು ತಿನ್ನುವವರೇ ಇಲ್ಲ. ಅಂದ್ರೆ ಅವನನ್ನು ಸಂಹಾರ ಮಾಡತಕ್ಕ ಇನ್ನೊಂದು ಶಕ್ತಿ ಇಲ್ಲ. ಅವನ ಸಂಪರ್ಕ ಸರ್ವ ಸಂಹಾರಕ ಅಂದ್ರೆ ಜೀವಕೋಟಿಯಲ್ಲಿ ಇದಕ್ಕೆ ಇದನ್ನು ಪ್ರಾಣದೇವರ ಪರವಾಗಿ ಹೇಳಿದಾಗ ಎಲ್ಲೋ ಕುಟುಕುತ್ತೆ, ಇದು ಇನ್ಕಂಪ್ಲೀಟ್. ಇದು ಅದನ್ನ ಭಗವತ್ಪರವಾಗಿರುತ್ತೆ ಅವನು ಕೂಡ ಅನದ್ಯಮಾನ. ಯಾರು ಕೂಡ ಅವನನ್ನು ಸಂಹಾರ ಮಾಡುವುದು ಸಾಧ್ಯ ಇಲ್ಲ. ಆದ್ರೆ ಅವನು ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಯಾರು ಅಂದ್ರೆ ಜೀವಕೋಟಿಯಲ್ಲಿ ಭಗವಂತನನ್ನು ಬಿಟ್ಟು ಇನ್ನು ಯಾರೂ ಅವನನ್ನು ಸಂಹಾರ ಮಾಡುವುದು ಸಾಧ್ಯ ಇಲ್ಲ. ಅನದ್ಯಮಾನ ಯಾರ ನಿಯಂತ್ರಣಕ್ಕೂ ಸಿಗದೇ ಇದ್ದವನು, ಯಾರ ಕೈಯಲ್ಲೂ ಸಾವು ಪಡೆಯದವನು. ಆದ್ರೆ ಅವನು ಅನನ್ನಂ ಇನ್ಯಾರಿಂದಲೂ ಸಾಯದವರನ್ನ ಅನ್ನಾದ್ರೆ ಇನ್ನೊಬ್ಬರ ಆಹಾರವಾಗುವುದು ನಾಶಕ್ಕೊಳಗಾಗುವುದು. ಯಾರಿಂದಲೂ ಸಾಯದವ ಎಲ್ಲ ಜೀವನನ್ನೂ ಸಾಯಿಸುವವನು ಅನನ್ನಂ ಇನ್ನೊಬ್ಬರಿಂದ ನಾಶವಾಗದ ದೇವತಾ ಶಕ್ತಿಗಳನ್ನು ಕೂಡ ಅತ್ತಿ ನಾಶ ಮಾಡುತ್ತ. ಆದರೆ ಅವನು ಸ್ವಯಂ ಅನದ್ಯಮಾನ, ಅವನನ್ನು ಯಾರೂ ನಾಶ ಮಾಡುವುದು ಸಾಧ್ಯ ಇಲ್ಲ. ಉಳಿದ ಎಲ್ಲಾ ದೇವತೆಗಳನ್ನು ಕೂಡ ಅನಂತರ ಇನ್ನೊಬ್ಬರಿಗೆ ಅನ್ನವಾಗದವರು, ಇನ್ನೊಬ್ಬರಿಗೆ ಆಹಾರವಾಗದವರು, ಇನ್ನೊಬ್ಬರ ಕೈಯಲ್ಲಿ ಸಾವಿಲ್ಲದವರು ಅಮರರು ಅಮರತ್ಯ ಸಾವಿಲ್ಲದ ಅವರನ್ನು ಕೂಡ ಅತ್ತಿ ನಾಶ ಮಾಡುತ್ತ. ಸಾವಿಲ್ಲದ ದೇವತೆಗಳನ್ನು ನಾಶ ಮಾಡುವ ಆದರೆ ತಾನು ಯಾರ ಕೈಯಲ್ಲೂ ಸಾಯದ ಶಕ್ತಿ, ಅಂತಹ ಪ್ರಾಣತತ್ವವನ್ನು ನಾನು ಉಪಾಸನೆ ಮಾಡ್ತೇನಪ್ಪ ಅಂತಾನೆ ಕ್ಷೌನಕ ಕಾಪಿ. ಇವಾಗ ಈ ಶ್ಲೋಕ ಪೂರ್ಣ ಆಗಲಿಲ್ಲ. ಇದೀಗ ಭಗವತ್ಪರವಾಗಿ ಅಂಥ ಪ್ರಾಣದೇವರನ್ನು ನಿಯಂತ್ರಿಸುವ ಭಗವಂತನನ್ನು ನಾನು ತಿಳಿದಿದ್ದೇನೆ. ಅವನೆಂಥವನು, ಅವನು ಆತ್ಮಾದೇವಾನ ಸಮಸ್ತ ದೇವ ಆತ್ಮಾದೇವಾನ ಅನ್ನೋದು ಭಗವಂತನಿಗೆ ಮುಖ್ಯ. ಸಮಸ್ತ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ಹೋಗುವುದು. ಆತ್ಮೇದಿ ಉಪಗಚ್ಚಂತಿ ಗ್ರಾಹಯಂತಿ ಭಗವಂತನನ್ನ ಆತ್ಮ ಆತ್ಮ ಅಂತ ಉಪಾಸನೆ ಮಾಡಬೇಕು. ಸತ್ತು ಚಿತ್ರ ಆನಂದ ಆತ್ಮ ಎಲ್ಲ ಉಪಾಸಕರು ಜ್ಞಾನಿಗಳು ಬಿಟ್ಟರೆ ಸಾಮಾನ್ಯ ಮುಕ್ತರು ಮುಕ್ತಿಯೋಗ್ಯರು ಕೂಡ ಉಪಾಸನೆ ಮಾಡಲೇಬೇಕಾದ ಒಂದು ಗುಣ ಭಗವಂತ ಆತ್ಮ ಭಗವಂತ ಆತ್ಮ ಆತ್ಮ ಅಂದ್ರೆ ಸ್ವಾಮಿ ಅಂತ ಅಂತರ್ಯಾಮಿ. ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಭಗವಂತನ ಮುಖ್ಯ ಉಪಾಸನೆ ಅಂತರ್ಯಾಮಿ ಸ್ವಾಮಿ. ಆತ್ಮಾ ದೇವಾನ ನಮಗೆ ನಿಮಗೆ ಅಷ್ಟೇ ಅಲ್ಲ, ಸಮಸ್ತ ಬ್ರಹ್ಮಾದಿ ದೇವತೆಗಳಿಗೂ ಅಂತರ್ಯಾಮಿಯು ಸ್ವಾಮಿಯೂ ಆದವನು. ಪ್ರಾಣದೇವರಿಗೂ ಈ ದೇವಾನ ಪಂಚದೇವತೆಗಳಿಗೂ ಇಲ್ಲಿ ನಾವು ನೋಡಿದೆವಲ್ಲ, ಪ್ರಾಣದೇವರು ಸೂರ್ಯ ಚಂದ್ರ ಅಗ್ನಿ ಅವರೆಲ್ಲ ಈ ಪಂಚದೇವತೆಗಳಿಗೂ ಆತ್ಮ ಅಂತರ್ಯಾಮಿಯಾಗಿರ್ತದೆ. ಆತ್ಮಾ ದೇವಾನ ಇಲ್ಲದಿದ್ರೆ ಆತ್ಮಾದೇವಿ ನಾಲ್ಕು ದೇವತೆಗಳಿಗೆ ಆತ್ಮ ಪ್ರಾಣದೇವರು, ಅವರು ಐವರಿಗೂ ಆತ್ಮ. ಅದ ಅಧ್ಯಾತ್ಮದಲ್ಲಿ ಮತ್ತು ಅಧಿದೈವತದಲ್ಲಿ ತಗೊಂಡ್ರೆ 10 ಮಂದಿಗೂ ಆತ್ಮ ಅಂತರ್ಯಾಮಿಯು. ಹೀಗೆ ಆತ್ಮ ದೇವಾನಾಂ ತಪ ಪ್ರಜಾಪತಿ ಅಂತಲ್ಲ, ಜನಿತ ಪ್ರಜಾನಾಂ ಚತುರ್ಮುಖನ ಒಳಗೆ ಪ್ರಾಣದೇವರ ಒಳಗೆ ಇದ್ದು ಪ್ರಜಾ ಅಂದ್ರೆ ಜೀವಜಾತವನ್ನ ಹುಟ್ಟಿಸಿದವನು ಅವನೇ. ಅದರಿಂದ ಸರ್ವಶ್ರೇಷ್ಠರಾಗಿರ್ತಕ್ಕಂಥ ಭಗವಂತನೇ ಸರ್ವಾಂತರ್ಯಾಮಿ ಸರ್ವಸ್ವನು. ಪ್ರಜಾ ಅಂತಂದ್ರೆ ಜೀವಜಾತ ಒಂದರ್ಥ, ಇನ್ನೊಂದು ಪ್ರಜಾ ಅಂದ್ರೆ ಅರಿವು, ಭಗವಂತ ವಿಷಯಿತವಾದ ಜ್ಞಾನ. ಪ್ರಜಾ ಅಂದ್ರೆ ಪ್ರಜ್ಞೆ, ಪ್ರಜ್ಞೆ ಅಂದ್ರೆ ಪ್ರಕೃಷ್ಟವಾದ, ಪ್ರ ಅಂದ್ರೆ ಭಗವಂತ, ಅವನ ಅರಿವು ಪ್ರಜಾ ಅಂತ. ಭಗವಂತನ ಅರಿವನ್ನು ಕೊಡುವವನು ಭಗವಂತನೇ. ಪ್ರಜಾನಾಂ ಜನಿತ ಭಗವತ್ ಪ್ರಜ್ಞೆಯನ್ನ ಕೊಡತಕ್ಕಂಥವನು. ಮೊದಲು ನಮ್ಮನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಬುದ್ಧಿ ಕೊಟ್ಟ, ಬುದ್ಧಿಯಲ್ಲಿ ತನ್ನ ಅರಿವು ಕೊಟ್ಟ, ಅರಿವು ಕೊಟ್ಟ. ಹೀಗೆ ಪ್ರಜಾನಾಂ ಜನಿತ ಆತ್ಮ ದೇವಾನಾಂ, ಅದಕ್ಕೆ ಜ್ಞಾನ ಬುದ್ಧಿ ಕೊಟ್ಟು ಆ ಬುದ್ಧಿಯಿಂದ ಮೇಲೆ ಹೋಗೋದಕ್ಕೋಸ್ಕರ ಏನಾದ ನಮ್ಮ ಬುದ್ಧಿಯವನ್ನು ಗ್ರಹಣ ಮಾಡಬೇಕಾಗಿದ್ದರೆ ಅದಕ್ಕೆ ಅವನೇ ಒಳಗೊಂದು ಕೂತ್ಕೊಂಡ, ಇದನ್ನು ಗ್ರಹಣ ಮಾಡುವುದಿಲ್ಲ. ಅವನೇ ಗುರುವಾಗಿ ಕೂತ್ಕೊಂಡ, ಗುರುವಿನೊಳಗೆ ಅವನೇ ಶಿಷ್ಯನಾಗಿ ಶಿಷ್ಯರು ಕೂತ್ಕೊಂಡ, ಗುರು ಹೇಳೋ ಶಕ್ತಿ ಕೊಟ್ಟ, ಶಿಷ್ಯನಿಗೆ ಹೇಳಿದ ದುರ್ಬಲೋ ಶಕ್ತಿ ಕೊಟ್ಟ. ಆತ್ಮ ದೇವಾನಾಂ ಜನಿತ ಪ್ರಜಾನಾಂ ಹಿರಣ್ಯದಂಶ. ಇದು ವೇದದಲ್ಲಿ ಭಗವಂತನಿಗೆ ಆ ಏನಂತಾರಲ್ಲಿ ಸುವರ್ಣ ಕೇಶ ಆ ಪ್ರಣಖ ಸರ್ವ ಏವ ಸ್ಪಂದನ. ಭಗವಂತ ಅವನ ಪಾದದಿಂದ ಶಿರಸ್ಸಿನ ತನಕ ಅವನ ಎಲ್ಲ ಅಂಗವೂ ಚಿನ್ಮಯ ಅಂತ. ಚಿನ್ನಮಯ ಅಲ್ಲ, ಚಿನ್ಮಯವನ್ನೇ ಚಿನ್ಮಯ, ಅದು ಸುವರ್ಣ ಹಿರಣ್ಯ ಆನಂದಮಯ ಜ್ಞಾನಾನಂದಮಯವಾಗಿರ್ತಕ್ಕಂಥ ಅವನ ಜಗತ್ತನ್ನು ತೆಗೆದು ತಿಂತಕ್ಕಂಥ ಆ ಹಲ್ಲು ಅದೇನದು, ಅದೇನು ಹಲ್ಲು, ಅದು ಜ್ಞಾನಾನಂದಮಯವಾದ ಹಲ್ಲು. ಹಿರಣ್ಯದ ಅಂಶ ಜ್ಞಾನಾನಂದಮಯವಾದ ಹಲ್ಲು. ಮತ್ತಷ್ಟೇ ಅಲ್ಲ, ಅವನು ಭರ್ಗ ಸಹ ಭರ್ಗೋ ದೇವಸ್ಯ ಧೀಮಹಿ ಭಾರಾಗ ಆದ್ರೆ ಬೆಳಕು ಬಮಸ ಬೆಳಕು ಎಂತ ಬೆಳ ಬೆಳಕು ರಾಗ ರಾತ್ರಿ ಆದಾಗ ಅಂದ್ರೆ ಜ್ಞಾನಾನಂದಮಯವಾದ ಬೆಳಕು ಅಂದ್ರೆ ಹೇಳುದು ಬಮಸಹ ಅದು ಬೆಳಕಿನ ಸ್ವರೂಪ, ಅದು ಜ್ಯೋತಿರ್ಮಯ ಸರ್ವಪಕ್ಷಕ ಅನ್ನುವುದು ಪ್ರಚಲಿತವಾದ ಅರ್ಥ. ಆ ಅರ್ಥ ಮಾಡೋದಕ್ಕೆ ನನಗೆ ಆಕ್ಷೇಪ ಅಲ್ಲ, ಅದಕ್ಕಿಂತ ಸುಂದರವಾದ ಅರ್ಥ ಇರುವಾಗ ನಾವು ಎಲ್ಲೋ ಹಿಂದೆ ಹೇಳಿ ಆಯ್ತಾರೆ ಎಲ್ಲ ಉಪಘೋಷಣೆ ಮಾಡುವವರು ಹಿರಣ್ಯದ ಅಂಶ ಎಲ್ಲ ಬಂದು ಹೋಯಿತು. ಬಹುಶಃ ಅಂದ್ರೆ ಜ್ಞಾನಾನಂದಮಯವಾದ ಬೆಳಕು, ಎಲ್ಲ ಬೆಳಕುಗಳಿಗೆ ಯದಾದಿ ಜಗತ್ತಂ ತೇಜಃ ಜಗದ್ಭಾಸಯತೆ ಕಿರಂ ಯಚ್ಚಂದ್ರಮಸಿ ಯಚ್ಚಾಗ್ರಂ ತತ್ ತೇಜೋ ವಿದ್ಯುತ್. ಜಗತ್ತಿನಲ್ಲಿರುವ ಎಲ್ಲ ಬೆಳಕುಗಳಿಗೂ ಬೆಳಕು ನೀಡಿದ ಮಹಾಬೆಳಕು. ಆಮೇಲೆ ಅನಸೂರಿಹಿ ಅಂದ್ರೆ ಇದು ನೋಡಿ ಭಗವಂತ ಅನಸೂರಿ ಪ್ರಾಣದೇವರು ಅನ ಅನಸೂರಿಹಿ ಅನ ಅಂದ್ರೆ ಪ್ರಾಣದೇವರು ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ನಿಯಂತ್ರಿಸತಕ್ಕಂಥ ಅನನನ್ನು ಪ್ರಾಣನನ್ನು ಕೂಡ ಸುಗೂರೀಕೃತಿ ತನ್ನ ಆತ್ಮೀಯ ಪುತ್ರನಾಗಿ ಸ್ವೀಕರಿಸಿ ಉದ್ಧಾರ ಮಾಡಿದವ ಅನಸು. ಸೂರಿ ಅಂದ್ರೆ ಸುಷ್ಟು ಉದೀಕರೋದು, ಆತ್ಮೀಯವಾಗಿ ಸ್ವೀಕರಿಸಿ ಪ್ರೀತಿಯಿಂದ ಸ್ವೀಕರಿಸಿದವ ಅಥವಾ ತಿಳಿದವ ತತ್ವವನ್ನು ತಿಳಿದು ಅದರ ಹಿರಿಮೆಯನ್ನು ತಿಳಿದು ಅದರ ಜ್ಞಾನಾನಂದ ಅದರ ಜ್ಞಾನವನ್ನು ಅರಿತು ಅದರ ಎತ್ತರವನ್ನು ಅರಿತು ಆ ಜೀವವನ್ನು ತನ್ನ ಆತ್ಮೀಯವಾಗಿ ತನ್ನ ಮಗನಲ್ಲಿ ಸೇರಿಸಿಕೊಂಡು ತನ್ನ ಮಗನಾಗಿ ತೊಡಗಿಟ್ಟುಕೊಂಡವಂತ ಅನಸೂರಿಗೆ ಪ್ರಾಣತತ್ವವನ್ನು ಸ್ವೀಕರಿಸಿದವು. ಪ್ರಾಣತತ್ವವನ್ನು ತನ್ನ ಆತ್ಮೀಯನ್ನತೆಯನ್ನು ತನ್ನ ಬಳಿ ಸ್ವೀಕರಿಸಿಕೊಂಡ ಭಗವಂತ ಏನು ಮಹಾಂತಂ ಅಸ್ಯ ಮಹಿಮಾನಮಾಪು. ಇವನ ಮಹಿಮೆ ಬಹಳ ದೊಡ್ಡದಪ್ಪ, ದೊಡ್ಡದು ಅಂತ ಹೇಳ್ತಾನೆ. ನಮಗೆ ಅವನ ಮಹಿಮೆ ದೊಡ್ಡದು ಅಂತ ಹೇಳುವುದಕ್ಕೂ ಅಧಿಕಾರ ಇದೆ, ಏನೋ ತಲೆಬಿಡ ಗೊತ್ತಿರಲಿಂದ ದೊಡ್ಡದು ಅಂತ ಏನು ಹೇಳುದು ಸಣ್ಣ ದೊಡ್ಡವರು ಹೇಳ್ತಾರೆ ಅವನ ಮಹಿಮೆ ನಮಗೂ ಹೇಳಿಕಾಗದೆ ಅಂತ ನಮ್ಮ ಪಾಡೆ ಅಂತಾರೆ. ಆ ಜ್ಞಾನಿಗಳು ಅವನ ಮಹಿಮೆ ದೊಡ್ಡದು ಅಂತ ಹೇಳ್ತಾರೆ. ಯಾಕೆಂದ್ರೆ ಅನತ್ಯಮಾನ ಅವನು ಯಾರಿಂದಲೂ ಸಂಹಾರಕ್ಕೆ ಒಳಗಾದವನ ಅವನನ್ನು ಸಂಹಾರ ಮಾಡತಕ್ಕಂತಹ ಒಂದು ಶಕ್ತಿ ಇಲ್ಲ. ಅವನು ಅನನ್ನ ಯಾರನ್ನು ಸಂಹಾರ ಮಾಡಲಿಕ್ಕಾಗದಂತಹ ಬ್ರಹ್ಮಾದಿ ದೇವತೆಗಳನ್ನು ಅತಿ ಸಂಹಾರ ಪೂರ್ಣ ಅರ್ಥ ಭಗವತ್ಪರವಾಗಿ ಮಾಡಿದಾಗ ಮಾತ್ರ ಈ ಮಂತ್ರ ಕೇಳ್ಕೊಂಡು ಎಲ್ಲೋ ಮುಚ್ಚಿಕೊಂಡು. ಆದರೆ ಎರಡನೇ ಮುಖ್ಯವಾಗಿ ಪ್ರಾಣದೇವರ ಯಾವಾಗಲೂ ವೇದಗಳಿಗೆ ತ್ರಯೋರ್ಥಾ ಸರ್ವ ವೇದೇಶ್ ಅದು ಇತರ ದೇವತೆಗಳನ್ನು ಹೇಳುತ್ತೆ, ಇತರ ದೇವತೆ ಹೇಳಿದಾದ್ರು ಮತ್ತೆ ಪ್ರಾಣದೇವರನ್ನು ಹೇಳುತ್ತೆ, ಕೊನೆಗೆ ಭಗವಂತನನ್ನು ಹೇಳುತ್ತೆ. ಅದರಿಂದ ಭಗವಂತನನ್ನು ಹೇಳದೆ ವೇದಕ್ಕೆ ಸಮಾಪ್ತಿ ಇಲ್ಲ, ಅದರ ಕನ್ಕ್ಲೂಷನ್ ಇಲ್ಲ. ಮಧ್ಯದಲ್ಲಿ ಇತರ ದೇವತೆಗಳನ್ನು ಹೇಳುತ್ತೆ, ಇತರ ಎಲ್ಲ ದೇವತೆಗಳಿಗೆ ಹೆಚ್ಚು ಮುಖ್ಯವಾಗಿ ಪ್ರಾಣದೇವರನ್ನು. ಹಾಗಾಗಿ ಪ್ರಾಣಪರವೂ ಹೌದದು, ಭಗವತ್ಪರವೂ ಹೌದು. ಹೀಗೆ ಇವನು ಶೌನಕ ಕಥೆಯ ಅಂದರೆ ನೀನು ಯಾವ ಪ್ರಾಣತತ್ವವನ್ನು ಉಪಾಸನೆ ಮಾಡ್ತೀಯೋ ಆ ಪ್ರಾಣತತ್ವಕ್ಕೂ ನಿಯಾಮಕ ಶಕ್ತಿಯಾಗಿರತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡ್ತೀಯೋ ಆ ಪ್ರಾಣತತ್ವವನ್ನು ಆ ಭಗವಂತನನ್ನು ನಾನು ಉಪಾಸನೆ ಮಾಡ್ತೀನಿ. ಹೇಳ್ತಾನೆ ವಯಂ ಬ್ರಹ್ಮಚಾರಿ ವೇದ ಉಪಾಸ್ಮಿ ಏತಂ ವಯಂ ಉಪಾಸ್ಮಿ. ನೀನು ಯಾವ ಪ್ರಾಣತತ್ವವನ್ನು ಭಗವಂತತ್ವವನ್ನು ಉಪಾಸನೆ ರಾತ್ರಿ ಅವನು ತಡೆಗಡಿದ್ದು. ಅವನು ಮಾತು ಕೇಳಿದ ಮೇಲೆ ಗೊತ್ತಾಯ್ತು ದೊಡ್ಡ ಜ್ಞಾನಿಯಿಂದ ಸ್ವೀಕ್ಷ. ಇವನು ಭಿಕ್ಷೆ ಹಾಕಿ ಆಗ ತಸ್ಮಾದೂ ಕರ್ಕೊಂಡು ಹೋಗಿ ಬಹಳ ಉಪಚಾರ ಮಾಡಿ ಭಿಕ್ಷೆ ಹಾಕಿದ್ರು. ಅವನು ಹೊಟ್ಟೆ ತುಂಬಾ ಮುಂದ. ಇದರಲ್ಲಿ ಏನಾಯ್ತು, ಒಟ್ಟು ಸಂಗತಿ ಏನಾಯ್ತು ಅಂದ್ರೆ, ದೇವಾ ಏತೇ ಪಂಚೈತೇ ಪಂಚೈತೇ ಇತಿ ದಶಸಂತಸ್ತತ್ಕೃತಂ. ಇವು ಒಂದು ಪ್ರಪಂಚದ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಏತೇ ಪಂಚ ಬ್ರಹ್ಮಾಂಡದಲ್ಲಿ ಆಯ್ತು, ಏತೇ ಪಂಚ ಪಿಂಡಾಂಡದಲ್ಲಿ ಆಯ್ತು. ಬ್ರಹ್ಮಾಂಡದಲ್ಲಿ ವಾಯು, ಸೂರ್ಯ, ಚಂದ್ರ, ಅಗ್ನಿ, ಜಲ ಅದರ ದೇವತೆಗಳಿಗೆ ಆಯ್ತು. ಶಿತ್ತು ಪಿಂಡಾಂಡದಲ್ಲಿ ಚಕ್ಷು, ಶ್ರೋತ್ರ, ಮನಸ್ಸು, ವಾಕ್ಪಾಂಡ. ಪಂಚೈತೇ ಪಂಚೈತೆ ದೇವಾ ಏತೇ ಪಂಚೈತೇ ಪಂಚೈತೆ. ಈ ಬ್ರಹ್ಮಾಂಡದಲ್ಲಿ ಐದು ರೂಪಗಳಿಂದ, ಪಿಂಡಾಂಡದಲ್ಲಿ ಐದು ರೂಪಗಳಿಂದ ಈ ಐದು ದೇವತೆಗಳು ತುಂಬಿ ದಶ ಸಂತ ಹತ್ತು ಮಂದಿ ಆಗಿಬಿಟ್ಟಿವೆ. ಅಂದ್ರೆ ಐದು ದೇವತೆಗಳದ್ದು ಹತ್ತು ರೂಪಾಯಿ. ದೇವತೆಗಳು ಐದೇ ಆಗ್ಬೇಕಾಗಿಲ್ಲ, ಅಭಿಮಾನದಿಂದ ಕಾಕಂತೇಳಿ ನನ್ನ ಕಿವಿಗೆ ತುಂಬಾ ದೇವತೆಗಳು ಅಂದ್ರೆ ಶ್ರೋತ್ರ ಅಭಿಮಾನಿಗೆ ಒಂದು ಗುಂಪು ಮಾಡಿದ್ರು, ಹಾಗೆ ಮನಸ್ಸಿಗೆ ತುಂಬಾ ಜನ ಇದ್ದಾರೆ, ಜಲಕ್ಕೆ ತುಂಬಾ ಜನ ಇದ್ದಾರೆ. ಅದೆಲ್ಲ ಎಷ್ಟು ದೇವತೆಗಳು, ಅದು ಶ್ರೋತ್ರ ಅಭಿಮಾನಿ ದೇವತೆಗಳು ಒಂದು ಗುಂಪು. ಅಂದ್ರೆ ಈ ಐದು ಮುಖದಿಂದ ಬ್ರಹ್ಮಾಂಡದಲ್ಲಿ ಸೂರ್ಯ, ಚಂದ್ರ, ನೀರು, ಅಗ್ನಿ ಮತ್ತು ಪ್ರಾಣ ವಾಯು. ಪಿಂಡಾಟದಲ್ಲಿ ಐದು ಮುಖ, ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕ್ಪಾಣ. ಪಂಚೈತೆ ಪಂಚೈತೆ ದಶ ಸಂತ ಒಟ್ಟು ಹತ್ತಾದರೂ ಹತ್ತು ಸಂಖ್ಯೆಯವರಾಗಿ ಏನಾಯ್ತು, ತಮ್ಮ ಕೃತ ಕೃತ ಅಂದ್ರೆ ಹತ್ತು ಅಂದ್ರೂ ಕೃತ ಅಂದ್ರೂ ಒಂದೇ, ಯಾಕೆಂದ್ರೆ ಕೃತಯುಗ ಅಂತ ನಾವು ಹೆಸರು ಹೇಳ್ತೇವೆ. ಕೃತಕೃತ್ಯ ಅಂತ ಅನ್ನುವಂತ ಹೇಳಿದ್ರೆ ಕೃತ ಅಂದ್ರೆ ಏನಂದ್ರೆ, ಕೃತ ಅಂದ್ರೆ ಆಗ್ಬೇಕಾದ ಪೂರ್ಣ ಆಗಿ ಪರ್ಫೆಕ್ಟ್ ಅಂತ ಸಂಸ್ಕೃತಿ. ಕೃತ ಅಂದ್ರೆ ಸಾಕು, ಸಮಗ್ರ ಆಯ್ತು. ಕೃತಂ ಅಧ್ಯಯನ, ಕೃತಂ ಅಧ್ಯಯನ ಏನಂದ್ರೆ ಅಧ್ಯಯನ ಏನು, ಕೃತಂ ಅಧ್ಯಯನದಿಂದ ಕೃತ ಮಾಡಲ್ಪಟ್ಟಿದ್ದು ಅಂತ ಅರ್ಥ. ಇನ್ನು ಓದಿದ್ದು ಸಾಕು, ಇನ್ನು ಓದಬೇಕು ಅಧ್ಯಯನ ಪೂರ್ಣ ಆಯ್ತು. ಅಧ್ಯಯನ ಪೂರ್ಣ, ಕೃತಂ ಅಧ್ಯಯನ ಏನಂದ್ರೆ ಅಧ್ಯಯನ ಪರಿಪೂರ್ಣ ಆಯ್ತು. ಹಾಗೆ ಕೃತಯುಗ ಅಂದ್ರೆ ಒಂದು ಸಾಧನೆಯಲ್ಲಿ ಪೂರ್ಣತೆಯನ್ನು ಕೊಡತಕ್ಕಂತಹ ಯುಗ. ಇನ್ ಯಾವ ಯುಗದಲ್ಲೂ ಅಂತ ಪರ್ಫೆಕ್ಷನ್ ಇಲ್ಲ. ಅಂದ್ರೆ ಕೃತಯುಗ ಅಂದ್ರೆ ಪೂರ್ಣ ಯುಗ, ಕೃತ ಅಂದ್ರೆ ಪೂರ್ಣ. ದಶೇತಿ ಪೂರ್ಣ ಉದ್ದಿಷ್ಟ, ದಶ ಅಂದ್ರೆ ಪೂರ್ಣ. ಹತ್ತು ಅಂತ ನಾವು ದಶ ಪ್ರವತಿ ಜನಯಂತಯೋ ಷಣ, ದಶ ಪ್ರವತಿ ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ. ಪೂರ್ಣ ಪ್ರಜ್ಞಾ ಅನ್ನೋದನ್ನ ವೇದ ದಶ ಪ್ರವತಿ ಅಂತ, ಪ್ರವತಿ ಅಂದ್ರೆ ಪ್ರಜ್ಞಾ ಸಹಜ, ದಶ ಅಂದ್ರೆ ಹತ್ತು ಅಂದ್ರೆ ಪೂರ್ಣ. ಯಾಕೆಂದ್ರೆ ಹತ್ತಕ್ಕಿಂತ ಮೇಲೆ ಸಂಖ್ಯೆ ಇಲ್ಲ. ಹತ್ತು ಒಂದು, ಹತ್ತು ಎರಡು, ಹತ್ತು ಮೂರು, ಹತ್ತು ನಾಲ್ಕು, ಎರಡು ಹತ್ತು, ಎರಡು ಹತ್ತು ಒಂದು, ಎರಡು ಹತ್ತು ಇಷ್ಟೇ. ಹತ್ತು ಆದ್ಮೇಲೆ ಇಂಡಿಪೆಂಡೆಂಟ್ ಸಂಖ್ಯೆಯಲ್ಲಿದೆ. ಆದ್ರಿಂದ ಹತ್ತು ಅನ್ನೋದು ಕೊನೆ, ಅದರ ನಂತರ ಹತ್ತರತೆ ಮಲ್ಟಿಪ್ಲಿಕೇಶನ್, ಒಂದರಿಂದ ಒಂಬತ್ತರ ತನಕ ಎಡಿಷನ್, ಆಮೇಲೆ ಪುನಃ ಮಲ್ಟಿಪ್ಲಿಕೇಶನ್. ಹತ್ತರ ಆಚೆಗೆ ಸ್ವತಂತ್ರವಾದಂತಹ ಯಾವ ಸಂಖ್ಯೆಯೂ ಇಲ್ಲ. ಅದರಿಂದ ಹತ್ತು ಕೊನೆಯ ಸ್ವತಂತ್ರ ಸಂಖ್ಯೆ. ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್ಸ್ ಗಳಲ್ಲಿ ಲಾಸ್ಟ್ ನಂಬರ್ ಇಷ್ಟೇ. ಹಾಗಾದ್ರೆ ಅದೇ ಪೂರ್ಣತೆ. ಸಂಖ್ಯೆಯಲ್ಲಿ ಪರಿಪೂರ್ಣತೆಯಲ್ಲಿ ಹತ್ತರಿಂದ ಮೂರು ಇದ್ದಿಂದ ಆಚೆಗೆ ಪೂರ್ಣವಾದ ಸಂಖ್ಯೆ ಇಲ್ಲ. ಅದನ್ನ ದಶ ಅಂದ್ರೆ ಪೂರ್ಣ, ಕೃತಂ ಅಂದ್ರೆ ಪೂರ್ಣ, ಅದರಿಂದ ದಶ ಸಂತ. ಹಾಗಾಗಿ ಈ ಹತ್ತು ದೇವತೆಗಳಿದ್ದಾರಲ್ವಾ, ಈ ಹತ್ತು ದೇವತೆಗಳು ಇಡೀ ವಿಶ್ವದ ಪೂರ್ಣ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ. ತತ್ಕೃತಂ ಅಲ್ಲಿ ಮುಖದೊಳಗೆ ಪರಿಪೂರ್ಣವಾದ ವಿಷಯ, ಎಲ್ಲಾ ದೇವತೆಗಳು ಸೇರಿದ್ರೆ ಇದರಲ್ಲಿ. ತಸ್ಮಾತ್ ಸರ್ವಾಸು ದಿಕ್ಷು ಅನ್ನಮೇವ ತತ್ಕೃತಂ ಭವತಿ. ಆದ್ದರಿಂದ ಈ ಹತ್ತು ಮಂದಿ ಇದ್ದಾರಲ್ಲ, ಇವರು ಹತ್ತು ದಿಕ್ಕುಗಳಲ್ಲಿ ಅಂದ್ರೆ ಪ್ರಪಂಚದ ಅತ್ಯಂತ ಎಲ್ಲೆಡೆ ತುಂಬಿ ಭಗವಂತನ ಅನ್ನವಾಗಿ ಬಿಡ್ತಾರೆ. ಮನೆಯ ಬಂದ ತಲ್ಲಿಗೆ ಬಂದು ಭಗವಂತನಿಗೆ. ಇವರು ಹತ್ತು ಮಂದಿ ಬ್ರಹ್ಮಾಂಡದಲ್ಲಿರುವ ಇದು ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಪ್ರಧಾನ ದೇವತಾ ಶಕ್ತಿಗಳು ತಗೊಂಡ್ರೆ ಎಲ್ಲಾ ದೇವತೆಗಳು ಸಂಸ್ಕೃತಂ ಪೂರ್ಣ ಪರ್ಫೆಕ್ಟ್. ಎಲ್ಲಾ ದೇವತೆಗಳು ಸೇರಿದ್ರು ಏನೋ ಅದೆಲ್ಲ ಸೇರಿ ಕೊನೆಗೆ ಪ್ರಪಂಚ ಸಂಹಾರ ಆಗುವಾಗ ಅನ್ನಮೇವ ತತ್ಸೋತಿ, ಅದು ಭಗವಂತನಿಗೆ ಆಹಾರ. ಇಷ್ಟೂ ದೇವತೆಗಳು ಒಂದು ದಿವಸ ಪ್ರಯತ್ನದಲ್ಲಿ ಭಗವಂತನ ಮಡಿಲು ಸೇರಬೇಕು, ಅದನ್ನು ಭಗವಂತನ ಲೋಕ ಸೇರಬೇಕು. ಅಲ್ಲಿ ಭಗವಂತನಿಂದ ಭಗವಂತನಿಗೆ ಅನ್ನವಾಗಿ ಭಗವಂತನ ಅನ್ನವಾಗುವುದು. ಏನೋ ಅನ್ನ ಅಂದ್ರೆ ಏನೋ ಅಂತ ತೆಗೆದುಕೊಳ್ತಾರೆ ಅಶ್ವಾ. ಭಗವಂತನ ಅನ್ನವಾಗುವ ಭಾಗ್ಯವನ್ನ ಚತುರ್ಮುಖ ಹೇಳ್ತಾರೆ. ಭಗವಂತನ ಅನ್ನ ಅಂದ್ರೆ ಭಗವಂತನ ಪ್ರೀತಿ ಮಾತ್ರ ಅಂತ. ಭಗವಂತನ ಉಪಜೀವನ ಏನು, ಭಗವಂತನ ಪ್ರೀತಿಯಿಂದ ರಕ್ಷಣೆ ಮಾಡ್ತಾ ಇದ್ದಾನೆ. ಭಗವಂತ ಅತ್ಯಂತ ಪ್ರಿಯವಾದ ಅಂತ ಅಂದ್ರೆ ರಮಾದೇವಿ ಅಂತ ಹೇಳ್ತಾರೆ. ಅನ್ನ ಭಗವಂತನ ಅನ್ನವಾಗುವುದು ಅಂದ್ರೆ ಭಗವಂತನ ಪ್ರಿಯವಾಗುವುದು. ಎಷ್ಟು ಹೆಚ್ಚು ಅನ್ನವಾಯಿತು ಅಷ್ಟು ಹೆಚ್ಚು ಪ್ರಿಯ. ಆದ್ದರಿಂದ ಸಂಹಾರ ಮಾಡುವವನು ಈ ಪ್ರಾಣದೇವರು ಸಂಪರ್ಕಾರ್ಥ ಹೇಳಿದ ಮತ್ತೆ ಇವರನ್ನು ಸಂಹಾರ ಮಾಡಿಕೊಂಡು ಮತ್ತೊಬ್ಬ ಬಂದಲ್ಲ ಅವರು ಯಾರು? ಸೈಷಾ ವಿರಾಡ್ ಅನ್ನಾದಿ, ಈ ಅನ್ನವನ್ನು ತಿನ್ನುವನು ಬೈತಾನೆ ಅವನಿಗೆ ವಿರಾಟ್ ಅಂತ ತಿಳಿಸು. ವಿರಾಟ್ ವಿರಾಟ್ ಅಂದ್ರೆ ತಸ್ಮಾತ್ ವಿರಾಡ ಜಾಯತ ವಿರಾಜೋಜಿ ಪುರುಷ. ವಿರಾಟ್ ಅಂದ್ರೆ ಬ್ರಹ್ಮಾಂಡದಿಂದಲೂ ಆಚೆಗೆ ಬೆಳಗುವ ಶಕ್ತಿ. ವಿರಾಟ್ ಬ್ರಹ್ಮಾಂಡದಿಂದಲೂ ಮೀರಿ ಬೆಳಗುವ ಶಕ್ತಿ ಉಂಟಲ್ಲ ಅಂದ್ರೆ ಭಗವಂತನೇ ಅವನು. ವಿರಾಟ್ ಅನ್ನಾದಿ ಮತ್ತು ಪೂರ್ಣವಾಗಿರತಕ್ಕಂಥ ಚತುರ್ಮುಖ ಪ್ರಾಣದೇವರಿಗೂ ಸೇರಿ ಯಾರನ್ನ ಸಂಪರ್ಕ ಅಂತ ರೈಕ್ವ ಸೈಕ್ವ ಉಪಾಸನೆ ಮಾಡಿದನೋ ಅಂತ ಪ್ರಾಣತತ್ವವನ್ನು ಸೇರಿ ಎಲ್ಲವನ್ನೂ ಸಂಹಾರ ಮಾಡಿ ಯಾರೂ ಇಲ್ಲದೆ ಇದ್ದಾಗಲೂ ತಾನು ಪ್ರಳಯೋದಿಯಲ್ಲಿ ಕ್ಷೀರ ಸಮುದ್ರವೋ ಪ್ರಳಯೋದಿಯೋ ಎಂಬುದರಲ್ಲಿ ಸಂಕೇತವಾಗಿ ಅಂತ ಯಾರು ಇಲ್ಲದೆ ಇದ್ದಾಗ ತಾನು ಏಕಾಕಿಯಾಗಿ ನಾ ಸದಾಸೀತ್ ನೋ ಸದಾಸೀತ್ ಅಂತಹ ಸ್ಥಿತಿಯಲ್ಲಿ ಇರತಕ್ಕವ ಸೈಷಾ ವಿರಾಟ್ ವಿರಾಟ್ ಅಲ್ಲಿ ಅದನ್ನು ಎಲ್ಲವನ್ನು ತಿಂದು ತಾನು ಬೆಳಕಿನ ಪುಂಜವಾಗಿರಬೇಕು. ತಯೇದಂ ಸರ್ವಂ ದೃಷ್ಟಂ, ಈ ವಿಷಯ ಯಾರು ನೋಡಿದವರಿದ್ದಾರೆ? ಯಾಕೆಂದರೆ ಯಾರು ಇರದೇ ಇದ್ದಾಗ ಇದ್ದವನನ್ನು ನೋಡುವುದೇ ಅದು. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸ್ಮರಿಸಿ ಇದ್ದಾರೆ, ಯಾರು ನೋಡಿದವರು? ತಯೇದಂ ಸರ್ವಂ ದೃಷ್ಟಂ, ಇದೆಲ್ಲವನ್ನು ನೀವು ನಾವು ನೋಡುವ ಸಾಧ್ಯ ಇಲ್ಲ, ಇದೆಲ್ಲವನ್ನು ಅವರು ನೋಡಿದ್ದಾರೆ. ತಯಾ ಆ ಬುಧೋಚ್ಛಕ್ತಿಯಿಂದ ಇದೆಲ್ಲವೂ ಸಾಕ್ಷಾತ್ತಾಗಿ ತಿಳಿಯುತ್ತದೆ. ಅವರಿಗೆ ಕೇಳಿಕೆ ಅಷ್ಟೇ, ನೋಡುವ ಕಣ್ಣೇ ಏನದೇ ಇದ್ದಾಗ ನೋಡುವುದು ಏನನ್ನ ಯಾರು ನೋಡಬೇಕು? ಯಾರು ಇಲ್ಲದೇ ಇದ್ದಾಗ ಇದ್ದವನನ್ನು ನಾವು ನೋಡೋದು ಹೇಗೆ? ಚತುರ್ಮುಖನೋ ನೋಡಿದ್ರು ಅವನಿಗೂ ಆವಾಗ ದರ್ಶನ ಇಲ್ಲ. ಪ್ರಳಯೇಪಿ ಪ್ರತಿಭಾದ ಬರಾವರಣ ಪ್ರಳಯದಲ್ಲೂ ಎಚ್ಚರ ತಪ್ಪದ ಚತುರ್ಮುಖನಿಗೂ ಸಾಕ್ಷಾತ್ ಭಗವಂತನ ಆ ರೂಪದ ದರ್ಶನ ಇತ್ತು. ಹಾಗಿರುವಾಗ ಯಾರು ನೋಡಿದ್ರು? ನೋಡಿದ್ದು ನೋಡಿದ್ದರೆ ನೋಡಿದ್ದಾಳು ಲಕ್ಷ್ಮೀ ಮಗಳು, ಮತ್ತೆ ಯಾರು ನೋಡೋದು ಸಾಧ್ಯ ಇಲ್ಲ. ಅದಕ್ಕೆ ಒಂದು ತಮಾಷೆ ಮಾಡಿದ ಸೈಷಾ ವಿರಾಟ್ ಅನ್ನಾದಿ, ಎಲ್ಲವನ್ನು ನುಂಗಿ ನಡೆಯುವಂತ ಶಕ್ತಿಯನ್ನು ಸ್ತ್ರೀಲಿಂಗದಲ್ಲಿ ಹೇಳ್ತಾರೆ. ಸೈಷಾ ಅವಳು ಒಬ್ಬಳೇ ಎಲ್ಲವನ್ನು ನುಂಗಿ ಬೆಳಗಿದವಳು ಅಂತ ಸ್ತ್ರೀಲಿಂಗದಲ್ಲಿದೆ ದೇವತಾ ಅರ್ಥದಲ್ಲಿ ಇದನ್ನ ಸ್ತ್ರೀ ಶಕ್ತಿಯಾಗಿ ಲಕ್ಷ್ಮಿಯು ಎಚ್ಚರವಾಗಿದ್ದಾರೆ ತೋರಿಸಬಹುದು. ಸ್ತ್ರೀಲಿಂಗವನ್ನು ಅದು ಸಾಮಾನ್ಯವಾಗಿ ಎಲ್ಲಿ ಸ್ತ್ರೀಲಿಂಗವಾಗಿ ಪ್ರಯೋಗಿಸ್ತಾರೆ ಅದು ಲಕ್ಷ್ಮೀ ನಾರಾಯಣರಿಗೆ ಇಬ್ಬರಿಗೂ ಅನ್ವಯವಾಗುವಂತೆ ಇರುತ್ತೆ. ಸಾಮಾನ್ಯ ವೇದಕ್ಕೆ ಅದರಿಂದ ಸೈಷಾ ವಿರಾಟ್ ಅನ್ನಾದಿ ಎಲ್ಲವನ್ನೂ ಬೆಳಗಿ ನಿಂತಿರತಕ್ಕಂತಹ ಶ್ರೀತತ್ವ ಮತ್ತು ನಾರಾಯಣತ್ವ ಇದೆ ಅನ್ನಾದಿ ಎಲ್ಲವನ್ನೂ ಗಮನಿಸಿ ಕೊನೆಗೆ ಇರತಕ್ಕಂಥ ಅದು ಎರಡೇ ತಯೇದಂ ಸರ್ವಂ ದುಷ್ಟಂ, ಇದೆಲ್ಲವನ್ನೂ ಕಂಡದ್ದು ಆ ನಾರಾಯಣ ತತ್ವ ಮತ್ತು ಅವನ ಜೊತೆಗೆ ನಿತ್ಯಾದಿ ಯೋಜನೆ ಆಗಿರತಕ್ಕಂತಹ ಶ್ರೀತತ್ವ. ಸರ್ವಮಸ್ಯೇದಂ ದೃಷ್ಟಂ ಭವತಿ ಅನ್ನಾದೋ ಭವತಿ ಏವಂ ವೇದ ಏವಂ ವೇದ. ನಾವು ಪ್ರಾರಂಭ ಮಾಡಿದ ಖಂಡ ಅದನ್ನೇ ಖಂಡ ರೈಕ್ವರ ಕಥೆ ಜ್ಞಾನಶ್ರುತಿ ಗೊತ್ತಾಯ ಕಥೆ ಮುಕ್ತಾಯವಾದಂತಹ ಕಥೆ. ಅವನು ಹೀಗೆ ಯಾರ ಏವಂ ವೇದ, ಯಾರು ಈ ರೀತಿ ಪ್ರಾಣತತ್ವವನ್ನು ಸಮೃದ್ಧ ಅಂತಲೂ ಪ್ರಾಣತತ್ವವನ್ನು ಸಂಹಾರ ಮಾಡತಕ್ಕಂತಹ ಭಗವಂತ ಅನ್ನಾದಿ ವಿರಾಟ್ ಅಂತಲೂ ಉಪಾಸನೆ ಮಾಡ್ತಾನೆ. ಏವಂ ವೇದ ಅವನು ಏನಂತಾರೆ, ಸರ್ವಮಸ್ಯೇದಂ ದೃಷ್ಟಂ ಭವತಿ, ಅವನು ಎಲ್ಲವನ್ನೂ ನೋಡ್ತಾನೆ. ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರಗಳ ರಹಸ್ಯವನ್ನು ಕಾಣತಕ್ಕಂತಹ ಒಂದು ಎತ್ತರ ಸರ್ವಮ ಸರ್ವಜ್ಞ ಆಗ್ತಾನೆ. ಅಷ್ಟೇ ಭಗವಂತನಾಗಿ ಅಲ್ಲ, ಭಗವಂತ ಕಂಡದ್ದನ್ನೆಲ್ಲ ಅವನು ಕಾಣ್ತಾನೆ. ಸರ್ವಮಸ್ಯೇದಂ ಅವನವನ ಸಾಧನೆಗೆ ತಕ್ಕಂತೆ ಅವನವನ ಜೀವ ಸ್ವರೂಪಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಆ ಸಾತ್ವಿಕ ಜೀವವು ಈ ರೀತಿ ಉಪಾಸನೆ ಮಾಡಿದಾಗ ಸರ್ವಜ್ಞತ್ವವನ್ನು ಪಡೆಯುತ್ತಾನೆ. ಸರ್ವಮಸ್ಯ ಇದಂ ದೃಷ್ಟಂ ಭವತಿ, ಇದೆಲ್ಲವೂ ಕೂಡ ಅವನ ದೃಷ್ಟಿಗೆ ಗೋಚರವಾಗುತ್ತೆ, ಅವನು ಸರ್ವಜ್ಞನಾಗ್ತಾನೆ. ಅಷ್ಟೇ ಅಲ್ಲ, ಅನ್ನಾದೋ ಭವತಿ, ಭಗವಂತ ಎಲ್ಲ ಅನ್ನವನ್ನು ತಿನ್ನುವ ಅಂತ ತಿಳಿದಾಗ ಇವನು ಅನ್ನಾದನಾಗ್ತಾನೆ. ಅದೋಡಿ ಅನ್ನವೂ ಅಂತಾನೆ, ಭಗವಂತನಿಗೆ ಅನ್ನವಾಗ್ತಾನೆ, ತನ್ನಿಂದ ಕೆಳಗಿನವರಿಗೆ ಅನ್ನಾದ. ಅನ್ನಾದ ಅಂದ್ರೆ ಮುಕ್ತಿಯಲ್ಲಿ ಅದನ್ನೇ ಎರಡು ಅಂತಾರ, ಅಹಮನ್ನಂ ಅಹಮನ್ನಾದ, ಅಹಮನ್ನಾದ ನಾನು ಅನ್ನಾದ ಅಂದ್ರೆ ನನಗಿಂತ ಕೆಳಗಿರ್ತಕ್ಕವರಿಗೆ ನಾನು ಉಪಜೀವಿಯ, ಅವ್ರು ನನ್ನನ್ನು ಆಶ್ರಯಿಸಿಕೊಂಡಿದ್ದಾರೆ, ಅವ್ರು ನಾನು ಪ್ರೀತಿಯಿಂದ ಅವರನ್ನು ಭಗವಂತನಿಗೆ ನಾನು ಅನ್ನವಾಗಿ ಭಗವಂತನ ಪ್ರೀತಿ ಪಾತ್ರನಾಗಿದೆ, ನನ್ನ ಕೆಳಗಿರುವುದನ್ನು ನಾನು ಪ್ರೀತಿಯಿಂದ ರಕ್ಷಣೆ ಮಾಡ್ತಾ ಇದ್ದೇನೆ. ಇಲ್ಲಿ ಮೋಕ್ಷದಲ್ಲಿ ಕೂಡ ಮುಕ್ತಾಮುಕ್ತ ನಿಯಾಮಕತ್ವ ಅದರಿಂದ ಅವನು ಅನ್ನಾದನಾಗ್ತಾನೆ ಅಂತಂದ್ರೆ ಅವನಿಗಿಂತ ಕೆಳಗಿರ್ತಕ್ಕವರಿಗೆ ಉಪಜೀವಿಯನಾಗ್ತಾನೆ, ಆಶ್ರಯಣೀಯನಾಗ್ತಾನೆ, ಭಗವಂತನಿಗೆ ಅನ್ನವಾಗ್ತಾನೆ, ಭಗವಂತನಿಗೆ ಉಪಜೀವಕನಾಗ್ತಾನೆ. ಮುಕ್ತಿಯಲ್ಲಿ ಕೂಡ ಅನ್ನಾದ ಸಮೃದ್ಧವಾದ ಭೋಗವನ್ನು ತಿಂದು ಬಯಸಿದ ಭೋಗವಾಕ್ಯವನ್ನು ಪಡೆಯುತ್ತಾನೆ, ಜ್ಞಾನವನ್ನು ಪಡೆಯುತ್ತಾನೆ, ಸಮಸ್ತ ಭೋಗವನ್ನು ವಿದ್ಯೆಯನ್ನು ಪ್ರಾಣತತ್ವವನ್ನು ಮತ್ತು ಪ್ರಾಣತತ್ವಕ್ಕೆ ಅಂತ ಬರುತ್ತರನ್ನು ವೇದ ಏವಂ ವೇದ ರೈತ್ವ ತಿಳಿದ ಹಾಗೆ ವಿಪ್ರಕಾರಿ ತಿಳಿದ ಹಾಗೆ ಶೌನಕ ಮತೇಯ ತಿಳಿದ ಹಾಗೆ ಅಥವಾ ಬ್ರಹ್ಮಚಾರಿ ನಮ್ಗೆ ಯಾರು ಅಂತ ಹೇಳೋಲ್ಲ ಮಾಡಿದವರೆ ಬಂದರೆ ಬ್ರಹ್ಮಚಾರಿ ಬರೀ ಪರೀಕ್ಷೆ ಮಾಡಿಕೊಂಡಿರ್ತಕ್ಕಂಥ ಉಪಾಸಕರ ಆ ಬ್ರಹ್ಮಚಾರಿ ಶಿಕ್ಷೆ ಬೇಕು ಮತ್ತು ಬ್ರಹ್ಮಚಾರಿ ತಿಳಿದ ಹಾಗೆ ಯಾರು ತಿಳ್ಕೊಳ್ತಾರೆ ಈ ಸಂಬಂಧ ವಿದ್ಯೆಯನ್ನ ಅವರು ಎತ್ತರಕ್ಕೆ ಸೌಲಭ್ಯ ತೋರಿಸ್ತಾರೆ ಬೋಧನದಲ್ಲಿ ಮಾತಾಡ್ತಾರೆ ಮೋಕ್ಷ ಹೋಗ್ತಾರೆ ಏನು ವೇದ ಏನು ವೇದ ಅಂತ ಎರಡು ಬಾರಿ ಹೇಳಿದಾಗ ದುರುಕ್ತಿ ಎಂದು ಒಂದು ಕಲಹವನ್ನು ಗ್ರಂಥಾವಸಾನ ಈ ಖಂಡ ಸಮಾಪ್ತಿಯನ್ನು ಸೂಚಿಸಿ ಎಲ್ಲಿ ದುರುಕ್ತಿ ಬಂತೋ ಅಲ್ಲಿ ಕಂಡ ಮುಗಿಯಿತು ಅಂತ ಖಂಡದ ಮಧ್ಯದಲ್ಲಿ ದುರುಕ್ತಿ ಬರುತ್ತೆ ಹೀಗೆ ನಾವು ನಾಲ್ಕನೇ ಅಧ್ಯಾಯದ ಒಂದು ಕಥೆ ಪ್ರಸಿದ್ಧವಾದ ರೈಕ್ವ ಸೈಕ್ವ ರೈತರ ಕಥೆಯನ್ನು ಈ ಖಂಡದಲ್ಲಿ ನೋಡಿದೆವು. ಅನಂತರ ಬರತಕ್ಕಂಥದ್ದು ಇನ್ನು ಮುಂದೆ ಬರತಕ್ಕಂಥದ್ದು ಬಹಳ ಅದು ಪ್ರಸಿದ್ಧವಾದ ಕಥೆ ಸತ್ಯಕ ಮಜಾವಾದ ಕಥೆ. ಅಲ್ಲಿ ಒಂದು ಮೂರ್ ನಾಲ್ಕು ಕಥೆಗಳಿದೆ ಇಡೀ ಅಧ್ಯಾಯದ ಮೂರ್ನ ಕಥೆ ಅದೆಲ್ಲ ಸತ್ಯಕಾಮ ಜಾವಾರನ ಶಿಷ್ಯನ ಕಥೆ ಸಮುದ್ರ ಘಟ್ಟದಲ್ಲಿ ಹೀಗೆ ವೇದ ಕಾಲದ ಋಷಿಗಳು ಗುರು ಪರಂಪರೆ ಗುರು ಶಿಷ್ಯರ ಸಂಬಂಧ ಅವರು ಪಾಠ ಪ್ರವಚನ ಮಾಡ್ತಾ ಇದ್ದ ರೀತಿ ಇದರ ಬಗ್ಗೆ ಒಂದು ಹೊಸ ವೇದ ಕಾಲದ ಋಷಿಗಳು ಸಾಮಾನ್ಯವಾಗಿ ಕೂತು ಪಾಠ ಮಾಡ್ತಾರೆ. ಪುಸ್ತಕ ಹಿಡಿದು ಪಾಠ ಮಾಡೋದಂತ ಇಲ್ಲೇ ಇಲ್ಲ. ದರಿದ್ರ ಸಂಪ್ರದಾಯ ಪುಸ್ತಕ ಹಿಡಿದು ಪಾಠ ಮಾಡೋದು ಪುಸ್ತಕ ಹೇಳ್ಕೊಡೋದು ತೂ ಪಡಿಸ್ಕೊಂಡು ಓದಿ ಅದು ಅದೊಂದು ಅಲ್ಲಿ ಪಾಠವೇ ಅಲ್ಲ. ಅವರು ಅನುಭವದಿಂದ ಪಾಠ ಪುಸ್ತಕ ಹಿಡಿದು ಪಾಠ ಆಗೋದು ಪಾಠ ಇಲ್ಲ. ಅನುಭವಿಸಿ ಶಿಷ್ಯನಿಗೆ ಕೊಡ್ಬೇಕು ಅನುಭವಿಸಿ ಶಿಷ್ಯನಿಗೆ ಕೊಡ್ಲಿಕ್ಕೆ ಆಗೋದು ನೀವು ಪುಸ್ತಕ ಹೇಳಿ ಪಾಠ ಮಾಡಬೇಕಾದ್ರೆ ಏನು ಅಕ್ಷರ ಜ್ಞಾನ ಇದ್ದವರು ಎಂಟು ಗಂಟೆ ವಿದ್ಯಾರ್ಥಿ ಆಗ್ತಾರೆ ಎಂಟು ಗಂಟೆ ಗುರು ಆಗ್ತದೆ. ಅನುಭವದಿಂದ ಇನ್ನೊಬ್ಬರಿಗೆ ತಿಳಿಸುವಾಗ ಹೇಳತಕ್ಕವ ಅನುಭವದಿಂದ ಮುಖ್ಯವಾಗುತ್ತೆ. ಅದನ್ನು ಗ್ರಹಣ ಮಾಡುವವನು ಅನುಭವ ತಿಳಿದವರು ಇವರ ಅನುಭವನಿಗೆ ಅರ್ಥ ಆಗುದಿಲ್ಲ. ಹೀಗಾಗಿ ಪಾಠ ಮಾಡೋದು ಮಾಡ ಕಷ್ಟ ವೇದ ಕಾಲದಲ್ಲಿ ಈ ಪಾಠ ಮಾಡೋ ಚೆನ್ನಾಗಿ ಇಬ್ಬರಿಗೂ ಅನುಭವ ಇಲ್ಲ. ಪುಸ್ತಕದಿಂದ ತಿಳಿಯೋದು ನೆಕ್ಸ್ಟ್ ಹಿಡ್ಕೊಂಡ್ಬೇಕು ಅರ್ಥ ಆಗಿದೆ ನೆಕ್ಸ್ಟ್ ಎಂದು ಶಬ್ದಗಳು ಎರಡು ಸೇರಿ ಆದ್ರೆ ಅನುಭವವನ್ನು ಕಲಿತು ನಿಂತಿಟ್ಟುಕೊಂಡು ಮಾಡ ಕಷ್ಟ. ಅದು ಟೆಕ್ಸ್ಟ್ ಬುಕ್ ಇಲ್ಲದ ಪಾಠ ಉಂಟಲ್ವ ಅದು ಪಾಠ ಕಷ್ಟ. ಋಷಿಗಳು ಏನ್ ಮಾಡ್ತಿದ್ರು ಅಂದ್ರೆ ಅದಕ್ಕೋಸ್ಕರ ಅನುಭವ ಬರೋ ತನಕ ದನ ಕಾಯು ಗುರುಕುಲಕ್ಕೆ ಹೋದರೆ ದನ ಕಾಯ್ದೆ ಕಳಿಸು. ಅವನು ಬಹಳ ಶ್ರದ್ಧೆಯಿಂದ ದನ ಕಾಯಿದೆ. ಅವನು ಒಳಗಿನಿಂದ ದನ ಕಾಯುವ ಕಾಲದಲ್ಲೆಲ್ಲ ಬೆಳೀತಾ ಇರುತ್ತೆ. ಅವನು ಬೆಳೆದು ಬೆಳೆದು ಅವನ ಮನಸ್ಸು ದುಃಖವಾದಾಗ ಕೊನೆಗೆ ಒಂದು ದಿವಸದಲ್ಲಿ ತನ್ನ ಕೈ ಇಟ್ಟು ಹೇಳಿ ಜ್ಞಾನ ಸಿಕ್ಕಾಯ್ತು ಹೋಗುವಂತ ಮನಸ್ಸು. ಅಂತ ವಿಚಿತ್ರವಾದಂತಹ ವೇದ ಕಾಲದ ಶಿಕ್ಷಣ ಪದ್ಧತಿಯ ಕೆಲವು ಬೆಳಕುಗಳು ಮುಂದಿನ ಇದರಲ್ಲಿ ಗುರುಕುಲದ ಪದ್ಧತಿಯ ಅನೇಕ ಹೊಸ ಬೆಳಕುಗಳನ್ನು ನಾವು ಮುಂದಿನ ಕಂಡದಲ್ಲಿ ನೋಡುತ್ತೇವೆ. ಅದರಲ್ಲಿ ಹೆಚ್ಚು ಪ್ರಸಿದ್ಧವಾಗಿರತಕ್ಕಂಥದ್ದು ಸತ್ಯಕಾಮ ಜಾಮಾರನಾಗಿದೆ. ಅದರಲ್ಲಿ ನಮ್ಮ ಅನೇಕ ಪದ್ಧತಿಗಳು ನಮ್ಮಲ್ಲಿ ಇವತ್ತು ಜಾತಿ ಪದ್ಧತಿ ಮತ್ತು ವರ್ಣ ಪದ್ಧತಿ ಜಾತಿ ಪದ್ಧತಿ ಮತ್ತು ವರ್ಣ ಪದ್ಧತಿ ಬೇರೆ ಬೇರೆ ಎಂಬುದಕ್ಕೆ ಬಹಳ ದೊಡ್ಡ ಪುರಾವೆಯನ್ನು ಒದಗಿಸತಕ್ಕಂತಹ ಸತ್ಯಗಾಮ ಜಾಬಾಲನ ಕಥೆ ಮತ್ತು ಗುರುಕುಲದ ಪಾಠಕ್ರಮಗಳನ್ನು ಹೇಳ್ತಕ್ಕಂತಹ ಏನು ಮುಂದಿನ ಮೂರು ಭಾಗಗಳಿವೆ. ಅದನ್ನು ಮತ್ತೆ ನಾಳೆಯಿಂದ ನಾವು ನೋಡೋಣ. ಇವತ್ತು ಈ ಖಂಡ ಮುಕ್ತಾಯದ ಜೊತೆಗೆ ಮುಂದಿನ ವರ್ಷ ಚಿಂತನವನ್ನು ಪೂರಿಸೋಣ. ಓಂ ಸಹನಾಭವತು ಸಹನೌ ಪುನಃ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾಭವತು ಸಹನೌ ಪುನಃ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ನಾವು ಪ್ರಾಣವಿದ್ಯೆಯನ್ನ ಮತ್ತು ಪ್ರಾಣನಲ್ಲಿ ಸನ್ನಿಹಿತನಾಗಿರತಕ್ಕಂಥ ಪಂಚರೂಪಿ ಪರಮಾತ್ಮ ಉಪಾಸನೆಯನ್ನ ಆ ನಾಲ್ಕು ದೇವತೆಗಳನ್ನು ನಿಯಂತ್ರಿಸುವ ಭಗವಂತ ಅಂದ್ರೆ ವಾಸುದೇವ ಸಂರಕ್ಷಣೆ ಪಟ್ಟಿನ ಈ ಭಗವಂತನ ಉಪಾಸನೆಯನ್ನ ಹಿಂದಿನ ಖಂಡದಲ್ಲಿ ನಿನ್ನೆ ನೋಡಿದೆ. ಇವಾಗ ಮುಂದಿನ ಖಂಡದಲ್ಲಿ ಭಗವಂತನ ಚತುರ್ಮೂರ್ತಿ ವಾಸುದೇವ ಸಂರಕ್ಷಣೆ ಪಟ್ಟಿನ ಆಗಿರುವ ರೂಪದ ವಿಶೇಷ ಉಪಾಸನೆಯನ್ನ ಮತ್ತೆ ಪುನಃ ಹೇಳ್ತಕ್ಕಂತಹ ಇನ್ನೊಂದು ಋಷಿಯ ಕಥೆ ಬರುತ್ತೆ. ಈ ಋಷಿ ಬಹಳ ಪ್ರಸಿದ್ಧ ಸತ್ಯಕಾಮ ಜಾಬಾಲ. ಅವನ ಅಧ್ಯಯನದಿಂದ ಅವನು ದೇವತೆಗಳ ಅನುಗ್ರಹದಿಂದ ಪಡೆದಂತಹ ಚತುರ್ಮೂರ್ತಿ ಉಪಾಸನೆ ಮತ್ತು ಅವನು ಗುರುವಿನಿಂದ ಪಡೆದಂತಹ ಅನುಗ್ರಹದ ಒಟ್ಟು ಕಥೆ ಪ್ರಕ್ರಿಯೆ ಲಯದ ಎರಡನೆಯ ಖಂಡ ಛಂದೋಪನಿಷತ್ತಿನಲ್ಲಿ ವಿವರಿಸಿದ್ದೆ. ಸದ್ಯ ಕಾಮೋ ಮಹಿಬಾಲ ಜಬಾಲಾಂ ಮಾತರಂ ಮಹಂತ್ರಯಾಂ ಚಕ್ರೇ. ಸತ್ಯಕಾಮ ಜಬಾಲ ಸುಮಾರು 7 ವರ್ಷದ ಹುಡುಗ, ಅಲ್ಲಿಂದ ಈ ಕಥೆ ಪ್ರಾರಂಭವಾಗುತ್ತೆ. ಸತ್ಯಕಾಮ ಅಂತ ಅವನ ಹೆಸರು. ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅಂತ ಬಯಸುವವನ. ಸತ್ಯ ಅಂದ್ರೆ ಭಗವಂತ ನಿಜವಾಗಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಭಗವಂತನನ್ನು ತಿಳಿಯಬೇಕು, ಭಗವಂತನನ್ನು ಕಾಣಬೇಕು ಅಂತ ಬಯಸುವವ, ಇದು ಆ ಶಬ್ದದ ಅರ್ಥ. ಆ ಹೆಸರು ನಾಮಕರಣ ಮಾಡುವಾಗ ಪ್ರಾಯ ತಾಯಿಯೇ ಆ ಹೆಸರಿದ್ದರು. ನಮಗೆ ನಾಮಕರಣ ಮಾಡಲಿಕ್ಕೆ ತಂದೆ ನಾಮಕರಣ ಮಾಡಿರ್ಲಿಕ್ಕಿಲ್ಲ. ಅದು ಮುಂದಿನ ಕಥೆ ಮಾಡುವಾಗ ಕಾಣುತ್ತೆ. ತಾಯಿಯೇ ಮಗು ಭಗವಂತನನ್ನು ಕಾಣಬೇಕು, ಸತ್ಯವಂತನಾಗಿ ಪ್ರಾಮಾಣಿಕನಾಗಿ ಬದುಕಬೇಕು ಅನ್ನುವ ಆಸೆಯಿಂದ ಅವನ ತಾಯಿ ಜವಾಲ ಅನ್ನುವ ಹೆಸರು. ಆದ್ರಿಂದ ಅವನಿಗೆ ಸತ್ಯಕಾಮ ಅನ್ನುವುದು ತಾಯಿ ಕರೆದ ಹೆಸರು. ಜಬಾಲೆಯ ಮಗ ಆದ್ರಿಂದ ಜಾಬಾಲ, ಜಾಬಾಲ ಅಂದ್ರೆ ಜಬಾಲೆಯ ಮಗ ಅಂತ. ಹಾಗಾಗಿ ಸತ್ಯಕಾಮ ಜಾಬಾಲ ಅಂದ್ರೆ ಜಬಾಲೆಯ ಮಗನಾದ ಸತ್ಯಕಾಮ. ವೇದ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು, ತಂದೆ ಪ್ರಸಿದ್ಧನಾದರೆ ತಂದೆಯಿಂದ ಅವನಿಗೆ ಹೆಸರು, ತಾಯಿ ಪ್ರಸಿದ್ಧರಾದರೆ ತಾಯಿಯಿಂದ. ಈಗ ಇವನಿಗೆ ಶ್ವೇತಕೇತುವಿಗೆ ಔದ್ದಾನಕಿ ಅಂತ ಹೆಸರು, ಅಂದ್ರೆ ಉದ್ದಾಲಕನ ಮಗ ಅಂತ. ನಚಿಕೇತನಿಗೂ ಔದ್ದಾನಕಿ ಅಂತ ಹೆಸರು. ಉದ್ದಾಲಕನ ಮಗ, ತಾಯಿಯ ಹೆಸರು ಏನು ಅನ್ನೋದು ಗೊತ್ತಿದೆ. ಈಗ ತಾಯಿಯ ಹೆಸರನ್ನ ಉಪನಿಷತ್ತು ಹೇಳುವುದು. ಆದ್ರೆ ಉದ್ದಾಲಕನಿಗೆ ಆರುಣಿ ಅಂತ ಹೆಸರು, ಅಂದ್ರೆ ಅವನೇ ಮಗ. ಅವನ ತಂದೆ ಹೆಸರು ಅರುಣೇ ಮಗ, ತಾಯಿಯ ಹೆಸರು ಗೊತ್ತು. ಎಲ್ಲ ವ್ಯಾಖ್ಯಾನಕಾರರು ಅರುಣನ ಮಗ ಅಂತ ಬರೀತಾರೆ ತಂದೆ ಹೆಸರು ಅಂತ. ಅದು ವೈದಿಕ ಸಂಪ್ರದಾಯ ಗೊತ್ತಿಲ್ಲದೆ ಎಂದವರು ಮಾಡುವಂತಹ ಒಂದು ಪ್ರಮಾಣ. ಅವನ ತಂದೆ ಹೆಸರಲ್ಲ, ಅದು ಅರುಣ ಅಂತ ತಾಯಿ ಹೆಸರು. ಆ ಒಂದು ತಪ್ಪು ಅರ್ಥ ವ್ಯಾಖ್ಯಾನಕಾರ ಬರೆಯುವುದಕ್ಕೋ ಒಂದು ಕಾರಣ ಇದೆ. ಆರುಣಿ ಅನ್ನುವ ಶಬ್ದವನ್ನ ಅರುಣ ಶಬ್ದದಿಂದ ನಿಷ್ಪತ್ತಿ ಮಾಡಿದ್ದಾರೆ ಪಾಣಿನಿ. ವ್ಯಾಕರಣ ಓದ್ಕೊಂಡು ಅರುಣನ ಮಗ ಅಂತ ಆರುಣಿ ಅಂತ ಮಾಡಿ. ಆದರೆ ಅವನ ಶ್ವೇತಕೇತುವಿನ ತಂದೆ ಹೆಸರು ಅರುಣ ಅಲ್ಲ, ತಾಯಿಯ ಹೆಸರು ಅರುಣ ಅಂತ. ಅವಾಗ ತಾಯಿಯ ಹೆಸರಿನಿಂದ ಅವನಂತಾರೆ ಅರುಣೇ ಮಗ ಅಂತ, ತಂದೆ ಹೆಸರು ಗೊತ್ತಿಲ್ಲ. ಶ್ವೇತಕೇತು ನಚಿಕೇತನನ್ನ ಉದ್ದಾಲಕನ ಮಗ ಅಂತ ಕರೆದು ತಾಯಿ ಹೆಸರು ಗೊತ್ತಿಲ್ಲ. ಅಂದ್ರೆ ಯಾರು ಆ ಕಾಲದಲ್ಲಿ ಸಮಾಜದಲ್ಲಿ ಹೆಚ್ಚು ಪ್ರಸಿದ್ಧರೋ, ಜ್ಞಾನಿಗಳು ಸಾಧಕರು ಆಗಿ ಅಂಥವನ ತಾಯಿ ಆದ್ರೆ ತಾಯಿ, ತಂದೆ ಆದ ತಂದೆ. ಅರುಣೆಯ ತಂದೆ ಅಷ್ಟು ದೊಡ್ಡ ತಪಸ್ವಿಯಾಗಿ ಪ್ರಸಿದ್ಧ ಅಲ್ಲ, ಅರುಣೆ ಬಹಳ ಪ್ರಸಿದ್ಧ ಆದಂತಹ ವಿದುಷ, ಬಹಳ ಆಶ್ಚರ್ಯ ಇದೆ. ಹಾಗೆ ಕೆಲವೊಮ್ಮೆ ತಾಯಿ ದೊಡ್ಡ ಸಾಧನೆ ಮಾಡುವಂತಹ ಸಾಧಕಿಯಾಗಿದ್ದರೆ ಅಂತಹ ತಾಯಿಯ ಮಗ ಸಾಮಾನ್ಯ ಗೊತ್ತಾದಷ್ಟೇ ಅಲ್ವಾ. ಪ್ರಸಿದ್ಧಿಯ ಮೇಲೆ ಇಂಥವ್ರ ಮಗ ಅಂತ ಹೇಳಿದ್ರೆ ಆ ತಂದೆ ಪ್ರಸಿದ್ಧ ಇರ್ಬೇಕು, ತಂದೆಗಿಂತ ಮಗನೇ ಪ್ರಸಿದ್ಧ ಆದ್ರೆ ಅವನು ಇಂಥವ್ರ ಅಪ್ಪ ಅಂತ ಹೇಳಬೇಕು, ಮಗ ಅಂತ ಹೇಳಿರ್ಬೇಕು. ಅಂತ ಯಾರು ಪ್ರಸಿದ್ಧರೋ ಅವರ ಸಂಬಂಧವನ್ನು ಹೇಳಿದೆ. ಅರುಣೆಯ ಮಗ ಅಂತಂದ್ರೆ ಅರುಣೆಯ ಕಾಲದಲ್ಲಿ ದೊಡ್ಡ ವಿದುಷಿಯಾಗಿ ಪ್ರಸಿದ್ಧರಾದವಳು ಅರುಣೆಯ ಮಗ. ಇಲ್ಲ, ತಂದೆ ಪ್ರಸಿದ್ಧರಾಗಿ ಇಂತಹ ತಂದೆಯ ಮಗ. ಇಲ್ಲಿ ಸತ್ಯಕಾಮನ ತಂದೆ ಪ್ರಸಿದ್ಧನಲ್ಲ, ಯಾರು ಅಂತ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಅವನಿಗೆ ತಾಯಿ ಯಾರು ಅಂತ ಗೊತ್ತು, ಸಮಾಜಕ್ಕೂ ಗೊತ್ತು, ಜವಾಲಯ ಮಗ. ಆದ್ರಿಂದ ಅವನ ಜವಾಲ ಅಂತ ತಂದೆ ಹೆಸರಿನಿಂದ ಅವನಿಗೆ ಕರೀತೀವಿ. ಸತ್ಯಕಾಮೋ ಜವಾಲ, ಸತ್ಯಕಾಮೋ ಜವಾಲ. ಜವಾಲ ಅನ್ನುವ ಶಬ್ದಕ್ಕೆ ಸಹಜವಾಗಿ ಇದೊಂದು ವಿಚಿತ್ರವಾದ ಹೆಸರು. ಈ ಹೆಸರು ಬೇರೆ ಎಲ್ಲಿಯೂ ಬಳಕೆಯಲ್ಲಿಲ್ಲ. ಇನ್ನೊಂದು ಕಡೆ ಈ ಜವಾಲ ಅನ್ನುವ ಶಬ್ದ ಪ್ರಯೋಗ ಆಗಲಿಲ್ಲ, ಇಲ್ಲಿ ಯಾರಿಗೂ ಈ ಹೆಸರೂ ಇಲ್ಲ. ಉಪನಿಷತ್ನಲ್ಲಿ, ವೇದಗಳಲ್ಲಿ ಇನ್ನೊಮ್ಮೆ ಇಂಥ ಶಬ್ದ ಬರುವುದಿಲ್ಲ. ಜಬಾಲ ಋಷಿಯಿಂದ ಅಲ್ಲಿ ಬರುವಂತಹದ್ದು ಬಿಟ್ರೆ ಜಬಾಲ ಅನ್ನೋ ಶಬ್ದ ಬಂದಿದೆ. ಈ ಜಬಾಲೆಯಿಂದಾಗಿ ಜಬಾಲದಿಂದ ವಿದ್ವಂಸ ಇಬ್ಬರೇ ಬೆಳೆದು ಬಂತು, ಬಹಳ ಆಶ್ಚರ್ಯ. ಅವಳ ಮೂಲ ನಿರ್ಮೂಲ, ಆದರೆ ಅವಳ ಹೆಸರಿನಿಂದ ಒಂದು ಋಷಿಗಳ ವಂಶ ಪರಂಪರೆ ಜಬಾಲ ಬಂದುಗಳು ಅಂತಂದ್ರೆ ಜಬಾಲದಿಂದ ಒಂದು ಪರಂಪರೆ ಮತ್ತು ಋಷಿಗಳ ಪರಂಪರೆ. ಅವಳ ಹೆಸರು ಜಬಾಲ ಅಂತಂದ್ರೆ ಬಹಳ ಸುಂದರವಾದಂತಹ ಹೆಸರು. ಮತ್ತು ಅವಳು ಪ್ರಾಯ ಈ ಉಪನಿಷತ್ತು ಮುಂದೆ ನೋಡಿದರೆ ಅವಳಿಗೆ ಮದುವೆ ಆದ ಹಾಗೆ ಕಾಣುತ್ತಿಲ್ಲ. ಮಗ ಇದ್ದ, ಆದರೆ ಮದುವೆ ಆದಂತಾಗಲೇ ಕಾಣುತ್ತಿಲ್ಲ. ಅವಳು ಬಡತನದಲ್ಲಿ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬದುಕಿದಳು. ಆದರೆ ಅವಳು ಎಷ್ಟು ಎತ್ತರದವಳು ಅಂದ್ರೆ ಅವಳನ್ನ ಜ್ಞಾನಿಗಳಾಗಿರ್ತಕ್ಕಂಥ ಋಷಿಗಳು ಜವಾಲ ಅಂತ ಹೆಸರು. ಮುಖವಾಗಲೇ ಇದ್ದ ಹೆಸರು ಇರ್ಬೋದು. ಜವಾಲ ಅಂದ್ರೆ ಅವಳು ಜನ್ಮತಃ ಸ್ವಭಾವತಃ ಬಾಲ, ಅಂದ್ರೆ ವಿವಾಹಿತರಾಗಿ ಕನ್ಯೆಯಾಗಿ ಸಮಾಜಕ್ಕೆ ಒಬ್ಬ ಶ್ರೇಷ್ಠ ಋಷಿಯನ್ನು ಕೊಟ್ಟವಳು ಅಂತ ಶಬ್ದ ಅರ್ಥವೇ ಜನ್ಮತಃ ಬಾಲ. ಕುಂತಿ ಕರ್ಣನನ್ನು ಕೊಟ್ಟ ಹಾಗೆ ಜಬಾಲ ಜನ್ಮತಃ ಬಾಲ, ಹುಟ್ಟಿನಿಂದ ಬಾಲಿಕೆ. ಬಾಲಿಕೆ ಅಂದ್ರೆ ಕನ್ನಿ, ಅನ್ಮ್ಯಾರಿಡ್. ಅವಳು ಈ ಜೀವನ ಮದುವೆಯಾಗದೆ ಉಳಿದವಳು. ಒಬ್ಬ ಮಗನನ್ನ ಸಮಾಜಕ್ಕೆ ಕೊಟ್ಟಳು ಸತ್ಯಕಾಮ. ಸತ್ಯಕಾಮೋ ಜಬಾಲ ಅಂಥ ಜಬಾಲೆಯ ಮಗನಾದ ಸತ್ಯಕಾಮ. ಜಬಾಲ ಮಾತರಂ ಆಮಂತರಯ ಚಕ್ರೆ, ಸುಮಾರು 7 ವರ್ಷ ಈ ಹುಡುಗನಿಗೆ. 7 ವರ್ಷದ ಹುಡುಗ ತಾಯಿ ಬ್ರಾಹ್ಮಣರ ಮನೆಯಲ್ಲಿ